ಇವರನ್ನು ಸಂದರ್ಶಿಸುತ್ತಾರೆ ಶರಣಬಸವ ಚೋಳೀನ. ರೈತ ಬಾಂಧವರೇ ನಮಸ್ಕಾರ. ಕೃಷಿ ವಿಶ್ವವಿದ್ಯಾಲಯ ಪ್ರಾಯೋಜಿತ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮಕ್ಕೆ ತಮಗೆ ಮತ್ತೊಮ್ಮೆ ಸ್ವಾಗತ. ಕೃಷಿ ವಿಶ್ವವಿದ್ಯಾಲಯದ ಸಹಯೋಗದೊಳಗೆ ಆಕಾಶವಾಣಿ ಧಾರವಾಡ ನಿಮ್ಮ ಜೊತೆಗಿದೆ. ಪ್ರತಿ ಸೋಮವಾರ ಈ ಕಾರ್ಯಕ್ರಮ ಬರ್ತದೆ ಮತ್ತು ತಜ್ಞರು ನಿಮ್ಮ ಜೊತೆಗೆ ಸಾಕಷ್ಟು ವಿಷಯಗಳನ್ನು ಹಂಚಿಕೊತಾರೆ. ಇವತ್ತು ಮುಖ್ಯವಾಗಿ ಅಂತಂದರೆ ಒಂದು ನಮ್ಮ ಕುಟುಂಬದ ಆರೋಗ್ಯ, ಆಮೇಲೆ ವಿಶೇಷವಾಗಿ ಒಂದು ಆರ್ಥಿಕ ಮಟ್ಟ ಉತ್ತಮಗೊಳ್ಳುವಂಥದ್ದು. ಕುಟುಂಬ ಅಂದ ತಕ್ಷಣ ಇವತ್ತು ನಮ್ಮ ಆಹಾರ ಅನ್ನೋದು ಭಾಳ ಮುಖ್ಯ ಆಗ್ತದೆ. ನಮ್ಮ ಆಹಾರ ಧಾನ್ಯಗಳ ಉತ್ಪಾದನೆ ತಕ್ಕ ಮಟ್ಟಿಗಿಲ್ಲ, ಅದರಲ್ಲಿ ರಾಸಾಯನಿಕಗಳಿದೆ ಮತ್ತು ಸಾವಯವ ಅಂಶಗಳು ಕಡಿಮೆ ಆಗಿದೆ. ಹೀಗಾಗಿ ಇವತ್ತು ಸಾಕಷ್ಟು ಸವಾಲುಗಳನ್ನು ಎದುರಿಸ್ತಾ ಇದ್ದೀವಿ. ಬಿ ಪಿ, ಶುಗರ್ ಅಂತೂ ಸರ್ವೇ ಸಾಮಾನ್ಯವಾಗಿ ಭಾರತ ಅಂದರೆ ಡಯಾಬಿಟಿಸ್ ಕ್ಯಾಪಿಟಲ್ ಅಂತಾರೆ. ಯಾಕೆ ಹಿಂಗಾಗ್ತಾ ಇದೆ, ಇದನ್ನು ನಾವು ತಡೀಲಿಕ್ಕೆ ಸಾಧ್ಯ ಇಲ್ವಾ? ಖಂಡಿತ ಇದೆ. ಇದು ಯಾರ ಕೈಯಲ್ಲಿದೆ ಅಂದರೆ ನಮ್ಮ ಅನ್ನದಾತನ ಕೈಯಲ್ಲದು. ಅದಕ್ಕೆ ಇವತ್ತು ಈ ಅನ್ನದಾತನಿಗೆ ಈ ಒಂದು ಅರಿವು, ಈ ಒಂದು ಪ್ರಜ್ಞೆ ಬರಬೇಕು ಅಂತಂದರೆ ಒಂದು ಸಮುದಾಯದಲ್ಲಿ ಈ ಬಗ್ಗೆ ಒಂದು ಅರಿವು ಮೂಡಿಸೋ ಕೆಲಸ ಆಗಬೇಕು. ಕೃಷಿ ವಿಶ್ವವಿದ್ಯಾಲಯದೊಳಗೆ ಸಮುದಾಯ ವಿಜ್ಞಾನ ವಿಭಾಗ, ಇದರಲ್ಲಿ ಬಹುಮುಖ್ಯವಾಗಿ ನಮಗೆ ಆಹಾರ ಸಂಸ್ಕರಣೆ ಆಗಿರ್ಬೋದು, ಅಂದರೆ ಆಹಾರವನ್ನು ಹೇಗೆ ಉತ್ತಮ ಗುಣಮಟ್ಟದಲ್ಲಿ ತೆಗೆದುಕೊಳ್ಬೇಕು, ವಿಶೇಷವಾಗಿ ಮಾನವ ವಿಕಾಸ ಅಧ್ಯಯನ ಅಂತಂದರೆ ಮನುಷ್ಯರು ನಾವು ಹೇಗೆ ಜೀವನ ಶೈಲಿ ಇರಬೇಕು ಅನ್ನೋದನ್ನು ಮೊದಲು ನಾವು ವಿಚಾರ ಮಾಡಬೇಕು. ಇವತ್ತು ವಸ್ತ್ರಗಳ ಬಗ್ಗೆ ಮಕ್ಕಳಿಗೆ ಭಾಳ ವ್ಯಾಮೋಹ ಇರ್ತದೆ, ಅದರಲ್ಲಿ ವೈವಿಧ್ಯತೆಯನ್ನು ಕಡಿಮೆ ಖರ್ಚಿನೊಳಗೆ ವೈವಿಧ್ಯವಾಗಿ ಉಡುಪುಗಳನ್ನು ವಸ್ತ್ರಗಳನ್ನು ಹಾಕುವಂಥದ್ದು. ಈ ಒಂದು ಕುರಿತಂತೆ ಯಾವಾಗಲೂ ಹೇಳ್ತೀವಿ ನಮ್ಮ ಕೃಷಿ ಬಾಂಧವರಿಗೆ ಕೃಷಿ ಸಾಕ್ಷರತೆ ಬೇಕು ಅಂತೇಳಿ. ಯಾಕಂದರೆ ಇವತ್ತು ನಾವು ಸಾಕ್ಷರರಾಗಿ ನಾವು ಕೃಷಿ ಮಾಡದೇ ಹೋದರೆ ಖಂಡಿತವಾಗಿ ತೊಂದರೆ ಆಗ್ತದೆ, ನುಕ್ಸಾನ ಆಗ್ತದೆ. ನಿಮ್ಮ ಒಂದು ಆರೋಗ್ಯ ಮತ್ತು ನಮ್ಮ ಭೂಮಿ ಆರೋಗ್ಯವನ್ನು ಕಾಳಜಿ ಮಾಡದೇ ನೀವು ಕೆಲಸ ಮಾಡಿದರೆ ನಿಮಗೆ ಪೀಕ್ ತೆಗಲಿಕ್ಕೆ ಆಗೋದಿಲ್ಲ, ಉತ್ತಮ ಇಳುವರಿ ಬರೋದಿಲ್ಲ, ಹಾಗೆಯೇ ಪರಿಸರಕ್ಕೆ ತೊಂದರೆಯನ್ನು ಮಾಡ್ತಾ ಇದ್ರೆ. ಇದು ಈಗ ನಾವು ಎದುರಿಸ್ತಾ ಇದ್ದೀವಿ. ಈ ಒಂದು ಪೀಠಿಕೆಯೊಂದಿಗೆ ಇವತ್ತಿನ ಕಾರ್ಯಕ್ರಮದೊಳಗೆ ನಮ್ಮ ಜೊತೆಗೆ ಹಿರಿಯ ಪ್ರಾಧ್ಯಾಪಕರಾಗಿರುವಂಥ ಡಾಕ್ಟರ್ ವಿ ಎಸ್ ಪಾಟೀಲ್ ಅವರಿದ್ದಾರೆ. ಡಾಕ್ಟರ್ ವಿ ಎಸ್ ಪಾಟೀಲ್ ಅವರು ಇತ್ತೀಚೆಗೆ ತಾನೇ ಕೃಷಿ ವಿಶ್ವವಿದ್ಯಾಲಯದೊಳಗೆ ಸಮುದಾಯ ಮಹಾವಿದ್ಯಾಲಯದ ಡೀನ್ ಆಗಿ ನಿವೃತ್ತಿಯನ್ನು ಹೊಂದಿದ್ದಾರೆ. ಕೃಷಿ ಮಹಾವಿದ್ಯಾಲಯದೊಳಗೆ ಅವರು ತಮ್ಮ ವಿದ್ಯಾರ್ಥಿಗಳನ್ನು 35 ವರ್ಷಗಳಿಗಿಂತ ಹೆಚ್ಚು ಅವರು ಬೋಧನೆ ಮಾಡಿದ್ದಾರೆ ಮತ್ತು ಸಾಕಷ್ಟು ವಿದ್ಯಾರ್ಥಿಗಳನ್ನು ತಯಾರು ಮಾಡಿದ್ದಾರೆ. ಮತ್ತು ಇವತ್ತು ಸಾಕಷ್ಟು ಇವತ್ತು ಅಗ್ರಿ ಕ್ಲಿನಿಕ್ ಮಾಡಿಕೊಂಡ ಸಾಕಷ್ಟು ವಿದ್ಯಾರ್ಥಿಗಳು ನಮ್ಮ ನಿಮ್ಮ ಮಾಧ್ಯಮಗಳಲ್ಲಿ ಇದ್ದಾರೆ. ಜನ ಜಾಗೃತಿ ಮಾಡಿರುವಂಥ ಡಾಕ್ಟರ್ ವಿ ಎಸ್ ಪಾಟೀಲ್ ಅವರು ಇವತ್ತು ಸಮುದಾಯ ವಿಜ್ಞಾನ ಅದರ ಪಾತ್ರ ಏನು, ಸಮಾಜದೊಳಗೆ ನಮ್ಮನ್ನು ನಾವು ಬದಲಿ ಮಾಡ್ಕೊಳ್ಳಿಕ್ಕೆ, ರೈತರ ಬದುಕನ್ನು ಚೆನ್ನಾಗಿ ಮಾಡಲಿಕ್ಕೆ ಏನು ಸಮಾಜದ ಒಂದು ಕರ್ತವ್ಯದ, ಅದನ್ನು ಹೇಗೆ ನಾವು ನಿರ್ವಹಿಸ್ಬೋದು, ಅದರಲ್ಲಿ ನಿರ್ವಹಿಸೋರು ಹೇಗೆ ಯಶಸ್ವಿ ಆಗ್ಯಾರ, ಇದ್ರ ಕುರಿತಂತ ನಾವು ಮಾಹಿತಿ ಮಾಡ್ಕೊಂಡಂತ ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ವಿ ಎಸ್ ಪಾಟೀಲ್ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ವಿ. ನಮಸ್ಕಾರ ಪ್ರೊಫೆಸರ್. ವಿಶೇಷವಾಗಿ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮ ಕುರಿತಂತ ಒಂದೆರಡು ಮಾತು ಹೇಳ್ಬೋದಾ? ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಈ ಒಂದು ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯ ಪ್ರಾರಂಭವಾಗಿ 50 ವರ್ಷ ಕಳೆದಿದೆ. ಈಗ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯ ಮೊದಲು ಗ್ರಾಮೀಣ ಗೃಹ ವಿಜ್ಞಾನ ಮಹಾವಿದ್ಯಾಲಯ ಅಂತೇಳಿ ಆರಂಭ ಆಗಿತ್ತು 1974. ಅದರ ಮೂಲ ಉದ್ದೇಶ ಅಂದ್ರೇನು, ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಕೃಷಿ ಬಗ್ಗೆ ಜ್ಞಾನ ಕೊಡೋದು, ಮತ್ತು ಕುಟುಂಬ ನಿರ್ವಹಣೆ ಬಗ್ಗೆ, ಮತ್ತು ಮಾನವ ವಿಕಾಸ, ಆಮೇಲೆ ಈ ಆಹಾರ ಮತ್ತು ಪೋಷಣೆ, ನಾನಾ ಥರನಾಗಿ ನಮ್ಮ ಒಂದು ಗ್ರಾಮೀಣ ಮಟ್ಟದ ಹೆಣ್ಣುಮಕ್ಕಳಿಗೆ ಆರ್ಥಿಕವಾಗಿ ಇದು ಆಗ ಮಾಡೋದು, ಮತ್ತು ಅವರಿಗೆ ಯಾವುದಾದ್ರೂ ಒಂದು ಸಮಸ್ಯೆಗಳಿಗೆ ಪರಿಹಾರ ಕೊಡೋದು, ಈ ಥರದಾಗಿ ಈ ಒಂದು ಉದ್ದೇಶದಲ್ಲಿ ಗ್ರಾಮೀಣ ಗೃಹ ಮಹಾವಿದ್ಯಾಲಯ ಪ್ರಾರಂಭ ಆಯಿತು. ಈಗ ಸುಮಾರು 1-8 ವರ್ಷದಿಂದ ಅದು ಅದರದ್ದು ನಾಮ ಬದಲಾಗಿದೆ, ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯ ಮಾಡಿದರು. ಇದು ಬರೀ ಗ್ರಾಮೀಣ ಬೇಡ, ಸಮುದಾಯ ಮಟ್ಟದಲ್ಲಿರಲಿ, ಸಮುದಾಯದ ಒಂದು ಏಳಿಗೆಗಾಗಿ ಇಲ್ಲಿ ಅಧ್ಯಯನ ಮಾಡಿದಂಥ ವಿದ್ಯಾರ್ಥಿಗಳು ಅದನ್ನು ಒಂದು ಸಮುದಾಯಕ್ಕೇ ಸೇವೆ ಕೊಡಲಿ ಅನ್ನೋ ಉದ್ದೇಶದಿಂದ ಅದನ್ನು ಆರಂಭ ಮಾಡಿದರು. ಈ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ 5 ಪ್ರಮುಖ ವಿಭಾಗಗಳದಾವ. ಮೊದಲೇದಾಗಿ ಆಹಾರ ಮತ್ತು ಪೋಷಣೆ, ಅದರಲ್ಲೇ ಒಂದು ಆಹಾರ ತಂತ್ರಜ್ಞಾನ ಪದವಿ ಅಂತೇಳಿ ಒಂದು ಕಾರ್ಯಕ್ರಮ ಕೂಡ ಆರಂಭ ಆಗಿದೆ. ಆಮೇಲೆ ಕುಟುಂಬ ಸಂಪನ್ಮೂಲ ನಿರ್ವಹಣೆ, ಇಲ್ಲಿ ಆಹಾರ ಮತ್ತು ಪೋಷಣೆ ಇದರಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಮಟ್ಟದಲ್ಲಿ ಈ ಆಹಾರದ ಒಂದು ಮಹತ್ವ ಮತ್ತು ಪೋಷಣೆ ಮಾಡುವಂಥದ್ದು, ಆಮೇಲೆ ಎಂತೆಂಥ ಆಹಾರವನ್ನು ನಾವು ಬಳಸಬೇಕು, ಯಾವುದ್ರದ್ದು ಮಾಡಬಾರ್ದು, ಅದ್ರ ಬಗ್ಗೆ ಹೆಚ್ಚಿನ ಒಂದು ಅಧ್ಯಯನ ಮತ್ತು ತಾಂತ್ರಿಕತೆ ಈ ವಿಭಾಗದಲ್ಲಿ ಸಿಗ್ತೈತಿ. ಇನ್ನು ಕುಟುಂಬ ಸಂಪನ್ಮೂಲ ನಿರ್ವಹಣೆ, ಇಲ್ಲಿ ಕುಟುಂಬದಲ್ಲಿರುವಂಥ ಎಲ್ಲ ಸಂಪನ್ಮೂಲಗಳನ್ನು ಯಾವ ಥರ ನಿರ್ವಹಣೆ ಮಾಡಿದರೆ ನಮ್ಮ ಕುಟುಂಬವನ್ನು ಚೆನ್ನಾಗಿ ನಿರ್ವಹಿಸಬಹುದು ಅನ್ನೋ ಬಗ್ಗೆ ಮಾಹಿತಿ ಸಿಗ್ತದೆ. ಆಮೇಲೆ ಇನ್ನು ಮಾನವ ವಿಕಾಸ ಮತ್ತು ಕುಟುಂಬ ಅಧ್ಯಯನ ಇನ್ನೊಂದು ವಿಭಾಗ ಇದೆ. ಆಮೇಲೆ ಇನ್ನೊಂದು ಪ್ರಮುಖ ವಿಭಾಗ ಅಂದರೆ ವಸ್ತ್ರ ಮತ್ತು ಉಡುಪು ವಿನ್ಯಾಸ, ಇಲ್ಲಿ ವೈವಿಧ್ಯಮಯವಾದ ವಸ್ತ್ರಗಳನ್ನು ತಯಾರಿಸೋದು ಹೇಗೆ, ಆಮೇಲೆ ಉಡುಪುಗಳನ್ನು ಇದು ಮಾಡೋದು, ಆಮೇಲೆ ಹಲವಾರು ಸಂಶೋಧನೆ ಕೂಡ ಇಲ್ಲಿ ಕೈಗೊಂಡಿರ್ತಾರೆ. ಅದೇ ಥರನಾಗಿ ವಿಸ್ತರಣೆ ಮತ್ತು ಸಂವಹನ ವಿಭಾಗ ತಂದಿದೆ. ಇದು ನಮ್ಮ ಒಂದು ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಸಂಶೋಧನೆಯಿಂದ ಅತ್ಯುತ್ತಮ ಒಂದು ರಿಸಲ್ಟ್ಸ್ ಬಂದಿರ್ತಾವ, ಆ ಒಂದು ಫಲಿತಾಂಶ ಆಧಾರದ ಮೇಲೆ ನಾವು ಯಾವ ಥರನಾಗಿ ನಮ್ಮ ಗ್ರಾಮೀಣ ಮಟ್ಟದ ರೈತರಿಗೆ, ರೈತ ಮಹಿಳೆಯರಿಗೆ ಯಾವ ಥರ ಒಂದು ಜ್ಞಾನವನ್ನು ವಿಸ್ತರಣೆ ಮಾಡ್ಬೋದು ಅನ್ನೋದ್ರ ಬಗ್ಗೆ, ಆಮೇಲೆ ಅದನ್ನು ಯಾವ ಥರವಾಗಿ ನಾವು ಸಂವಹನ ಮಾಡ್ಬೇಕಂತೇಳಿ ಈ ವಿಭಾಗದ ಮಾಡ್ತದೆ. ಈ ಎಲ್ಲ ವಿಭಾಗಗಳಿಂದ ಕಳೆದ 50 ವರ್ಷದಲ್ಲಿ ಹಲವಾರು ತಂತ್ರಜ್ಞಾನ ತಾಂತ್ರಿಕಗಳನ್ನು ಆವಿಷ್ಕಾರ ಮಾಡಲಾಗಿದೆ. ಡಾಕ್ಟರ್ ವಿ ಎಸ್ ಪಾಟೀಲ್ ಅವರೇ, ಬಹಳ ವಿಸ್ತೃತವಾಗಿ ತಾವು ಆರಂಭಿಕವಾಗಿ ಮಾತುಗಳನ್ನು ಹೇಳಿದ್ದೀರಾ. ಅಂದರೆ ಈಗ ಆಹಾರ ಮತ್ತು ಪೋಷಣೆ ಏನಿದೆಯಲ್ಲ, ಮುಖ್ಯವಾಗಿ ಇವತ್ತು ಅಡುಗೆ ಮಾಡೋದೇನಿರ್ಬೋದು ಅದು ಮಹಿಳೆಯರೇ ಮಾಡ್ಬೇಕಂತಿಲ್ಲ, ಗಂಡು ಮಕ್ಕಳು ಕೂಡ ಅದನ್ನು ಕಲಿಬೇಕು, ತಾಯಂದಿರು ಖಂಡಿತವಾಗಿ ಮಕ್ಕಳು ಕಲಿಸ್ಬೇಕು, ಹೊರಗಡೆ ಇದ್ದಾಗ ಅವರು ಕೂಡ ಕಲಿತಾರೆ. ಈ ಆಹಾರ ಮತ್ತು ಪೋಷಣೆ ಏನಿದೆಯಲ್ಲ, ಇದು ಬಹಳ ಇವತ್ತು ನಮಗೆ ಸವಾಲುಗಳನ್ನು ತಂದುಬಿಟ್ಟಿದ್ರಿ. ಮೊದಲೇ ಅಂತ ಉತ್ತಮವಾದ ಆಹಾರ ಇಲ್ಲಿಗೆ ಸಾಕಷ್ಟು ಗುಣಮಟ್ಟ ಕಡಿಮೆ ಆಗಿದೆ. ಯಾಕೆ ಈ ಗುಣಮಟ್ಟ ಕಡಿಮೆ ಆಗಿದೆ ಮತ್ತು ಈ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದೊಳಗೆ ಏನೇನು ಈ ಕುರಿತಂತೆ ಮಾಹಿತಿಯನ್ನು ಮಾಡಲಾಗ್ತಾ ಇದೆ? ಹೊಸ ಹೊಸ, ಯಾಕಂದರೆ ಇವತ್ತು ಸಂಸ್ಕರಣೆ ಮಾಡಬೇಕು, ಮಾರುಕಟ್ಟೆ ಮಾಡಬೇಕಾದ್ರೂ ಕೂಡ ನಾವು ಒಂದಿಷ್ಟು ಬೇರೆ ಬೇರೆ ವಿಧಾನಗಳನ್ನು ಅಳವಡಿಸಿ ಹೆಚ್ಚು ಲಾಭ ಹಾಕುವಂಗೆ ಮಾಡ್ಕೊಳ್ಬೇಕು. ಅಂದರೆ ಈ ಆಹಾರ ಮತ್ತು ಪೋಷಣೆ ವಿಷಯದೊಳಗೆ ಏನೇನು ಕ್ರಾಂತಿಕಾರಕ ಬದಲಾವಣೆ ಆಗಿವೆ, ತಾಂತ್ರಿಕತೆಯೊಳಗೆ ಹೇಗೆ ಒಂದು ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯ ಮುಂದುವರೆದ, ಈ ತಾಂತ್ರಿಕತೆ ಏನಿದೆಯಲ್ಲ ಆಹಾರ ಮತ್ತು ಸಂಸ್ಕರಣೆ ಆಗಿರ್ಬೋದು, ಆಹಾರ ಮತ್ತು ಪೋಷಣೆ, ಇದು ಅಭಿವೃದ್ಧಿಪಡಿಸಿದ ತಂತ್ರಜ್ಞಾನ, ಅಭಿವೃದ್ಧಿಪಡಿಸಿದ ತಾಂತ್ರಿಕತೆ ಹೇಗೆ ನಮ್ಮ ಒಂದು ವಿದ್ಯಾರ್ಥಿಗಳಿಗೆ, ನಮ್ಮ ಒಂದು ರೈತ ಬಾಂಧವರಿಗೆ ಸಹಕಾರಿಯಾಗುವ ನಿಟ್ಟಿನೊಳಗೆ ಕೆಲಸ ಮಾಡ್ತಾ ಇದೆ? ಈ ಒಂದು ಆಹಾರ ಮತ್ತು ಪೋಷಣೆ ಅಥವಾ ಆಹಾರ ತಂತ್ರಜ್ಞಾನ ಒಂದು ವಿಭಾಗ ಏನಿದೆ ಅಲ್ಲ, ಇದು ಭಾಳಷ್ಟು ತಾಂತ್ರಿಕತೆ ಕೈಗಳನ್ನು ಅಭಿವೃದ್ಧಿಪಡಿಸಿ ನಮ್ಮ ರೈತಾಪಿ ಜನರಿಗೆ ಒದಗಿಸಿದ್ದಾರೆ. ಅದರಲ್ಲಿ ಕೆಲವೊಂದು ತಂತ್ರಜ್ಞಾನಗಳು ಇಷ್ಟು ಒಂದು ಹೆಚ್ಚಿನ ಮಟ್ಟದ್ದು ಅಂದರೆ ಅವು ಆಲ್ರೆಡಿ ನಮ್ಮ ಒಂದು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅವು ಪೇಟೆಂಟಿಂಗ್ ಆಗಿದ್ದಾವೆ ಮತ್ತು ಅವುಗಳಿಗೆ ಅವತರದೇ ಆದವಿದೆ. ಮೊದಲೇನಿತ್ತು ನಮ್ಮಲ್ಲಿ ಭಾವನೆ, ಗೃಹ ವಿಜ್ಞಾನ ಮಹಾವಿದ್ಯಾಲಯದ ಗೃಹ ವಿಜ್ಞಾನ ಅಂದ ಕೂಡಲೇ ಅದು ಮೊದಲೇ ಮೂಲತಃ ಬರೀ ಹೆಣ್ಮಕ್ಕಳಿಗಾಗಿಯೇ ಆ ಒಂದು ಪದವಿಯನ್ನು ಆರಂಭ ಮಾಡಿದರು, ಹೀಗಾಗಿ ಬರೀ ಹೆಣ್ಮಕ್ಕಳೇ ಬರ್ತಿದ್ರಲ್ಲಿ. ಆದರೆ ಇತ್ತೀಚೆಗೆ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯ ಆದಮೇಲೆ ಅಲ್ಲಿ ಹುಡುಗರು ಕೂಡ ಬರ್ತಾ ಇದ್ದಾರೆ, ಹೀಗಾಗಿ ಅದು ಭಾಳಷ್ಟು ಈ ಕಳೆದ ಒಂದು 50 ವರ್ಷಗಳಲ್ಲಿ ಭಾಳ ಅಭಿವೃದ್ಧಿಯಾಗಿದೆ. ಮತ್ತು ಮೊದಲು ಆರಂಭದಲ್ಲಿ ಬರೀ 30 ವಿದ್ಯಾರ್ಥಿಗಳು ಬರ್ತಿದ್ರು, ಈಗ ಸುಮಾರು 100 ವಿದ್ಯಾರ್ಥಿಗಳು ಪ್ರತಿ ವರ್ಷ ಈ ಒಂದು ಮಹಾವಿದ್ಯಾಲಯಕ್ಕೆ ಬರ್ತಾರೆ. ಆಮೇಲೆ ಇದು ಈ ಒಂದು ಮಹಾವಿದ್ಯಾಲಯದ ವಿಶೇಷತೆ ಹೇಳಬೇಕಂದ್ರೆ ನಮ್ಮ ರಾಜ್ಯದಲ್ಲಿ ಇದು ಒಂದೇ ಮಹಾವಿದ್ಯಾಲಯ ಇರೋದು, ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯ ಧಾರವಾಡದಲ್ಲಿ ಒಂದೇ ಇರೋದು ಇಡೀ ರಾಜ್ಯದಲ್ಲಿನೇ, ಹೀಗಾಗಿ ಅದಕ್ಕೆ ಅದರದೇ ಆದ ಮಹತ್ವ ಇದೆ. ಈ ಒಂದು ಆಹಾರ ಮತ್ತು ಪೋಷಣೆ ಯಾವ ದೃಷ್ಟಿಯಿಂದ ಮಹತ್ವ ಅಂದರೆ ನಾವು ದಿನನಿತ್ಯ ಪೌಷ್ಟಿಕ ಅಂಶಗಳಿದ್ದಂಥ ಆಹಾರ ತಗೋಬೇಕು, ಆಮೇಲೆ ಅಂಥ ಅಂಥ ಜಂಕ್ ಫುಡ್ ತಿನ್ನಬಾರ್ದು, ಅದರಿಂದ ಹಲವಾರು ಆಹಾರ ಸಮಸ್ಯೆಗಳು ಬರ್ತಾವೆ. ಈಗಾಗಲೇ ಇವ್ರು ಹೇಳಿದಂಗೆ ನಮಗೆ ಹಲವಾರು ಆಹಾರ ಸಮಸ್ಯೆಗಳಿರ್ಬೋದು, ಕ್ಷಯ ಅಂತ ಬರ್ತದೆ, ಕ್ಯಾನ್ಸರ್ ಅಂತ ಬರ್ತದೆ, ಆಮೇಲೆ ಮಧುಮೇಹ, ಆಮೇಲೆ ರಕ್ತದೊತ್ತಡ, ಇವೆಲ್ಲ ಸರ್ವೇ ಸಾಮಾನ್ಯ ಇರುವಂಥ ಒಂದು ರೋಗಗಳು. ಇವುಗಳನ್ನು ನಾವು ಅತ್ಯಂತ ಪೌಷ್ಟಿಕಾಂಶ ಉಳ್ಳಂಥ, ವಿಟಮಿನ್ ಇರುವಂಥ, ಖನಿಜಾಂಶ ಇರುವಂಥ ಆಹಾರಗಳನ್ನು, ನಾರು ಇರುವಂಥ ಆಹಾರಗಳನ್ನು ಸೇವನೆ ಮಾಡಿದರೆ ನಮಗೆ ಈ ಒಂದು ಆರೋಗ್ಯ ಸಮಸ್ಯೆ ಬರಲಾರಂಗೆ ನೋಡ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ. ಆಮೇಲೆ ಆಹಾರ ಮತ್ತು ಪೋಷಣೆ ಮತ್ತು ಆಹಾರ ತಂತ್ರಜ್ಞಾನ ವಿಭಾಗದವರು ಭಾಳಷ್ಟು ತಾಂತ್ರಿಕತೆಗಳನ್ನು ಸಂಶೋಧನೆ ಮಾಡಿ ಅವುಗಳನ್ನು ರೈತರಿಗೆ ಮುಟ್ಟುವ ನೋಡ್ಕೊಂಡಿದ್ದಾರೆ. ಅದರಲ್ಲಿ ತಾಂತ್ರಿಕತೆಗಳನ್ನು ವಾಣಿಜ್ಯೀಕರಣ ಕೂಡ ಮಾಡಲಾಗಿದೆ. ಕೆಲವೊಂದು ತಂತ್ರಜ್ಞಾನಗಳನ್ನು ಎಷ್ಟೋ ಜನ ಬೇರೆಯವರು ಕೈಗಾರಿಕಾ ಮಟ್ಟದಲ್ಲಿ ತೊಗೊಂಡೋಗಿ ಅವನ್ನು ಈ ತಂತ್ರಜ್ಞಾನಗಳಿಂದ ತಮ್ಮ ಉದ್ಯಮಗಳನ್ನು ಕೂಡ ಯಶಸ್ಸು ಪಡೆದಿದ್ದಾರೆ. ಆಮೇಲೆ ಇದರಲ್ಲಿ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಕಳೆದ 50 ವರ್ಷದಲ್ಲಿ ಸಾಕಷ್ಟು ಸಂಶೋಧನೆಗಳಾಗಿದ್ದಾವೆ, ಬಟ್ ನಾನು ಇತ್ತೀಚೆಗೆ ಆದಂಥ ಸಂಶೋಧನೆಗಳ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲೇದಾಗಿ ಈಗ ಮಧುಮೇಹ ರೋಗ ನಮ್ಮ ದೇಶ ಅಂತರೂ ಅದರದೊಂದು ಸೆಂಟರ್ ಆಗಿಬಿಟ್ಟಿದೆ. ಮಧುಮೇಹದ್ದು ಸಕ್ಕರೆ ಕಾಯಿಲೆ ಹೇಳ್ತೀವಲ್ಲ, ಅದನ್ನು ನಾವು ನಿರ್ವಹಣೆ ಮಾಡೋ ಸಲುವಾಗಿ ನಮ್ಮ ಆಹಾರ ಮತ್ತು ಪೋಷಣೆ ವಿಭಾಗದವರು ನವಣೆ ಮಧುಮೇಹ ಮಿಶ್ರಣ ಅಂತ ಹೇಳಿ ಒಂದು ತಯಾರು ಮಾಡಿದ್ದಾರೆ. ಅದರಲ್ಲಿ ಹೆಚ್ಚಿನ ಔಷಧ ಜೀವಸತ್ವಗಳು, ನಾರು ಇವೆಲ್ಲ ಇರೋದ್ರಿಂದ ಈ ಮಧುಮೇಹ ರೋಗ ಇದ್ದವರು ಈ ನವಣೆ ಮಧುಮೇಹ ಮಿಶ್ರಣವನ್ನು ತಮ್ಮ ಆಹಾರದಲ್ಲಿ ದಿನನಿತ್ಯ ಬಳಸಿದರೆ ಮಧುಮೇಹವನ್ನು ನಿಯಂತ್ರಣದಲ್ಲಿ ಇಡಲಿಕ್ಕೆ ಸಾಧ್ಯತೆ ಇದೆ. ಅದೇ ತರನಾಗಿ ಹಲವಾರು ಸಿರಿಧಾನ್ಯಗಳಿಗೆ ಮೌಲ್ಯವರ್ಧನೆ ಮಾಡಿ ಆ ತಂತ್ರಜ್ಞಾನವನ್ನು ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದಿಂದ ಒದಗಿಸಲಾಗಿದೆ. ಎಷ್ಟೋ ಜನ ಈ ತಂತ್ರಜ್ಞಾನಗಳನ್ನು ಉಪಯೋಗ ಮಾಡಿಕೊಂಡು ತಮ್ಮ ಜೀವನದ ಒಂದು ಯಶೋಗಾಥೆ ಬರೆದಿದ್ದಾರೆ, ಎಷ್ಟೋ ಜನ ಯಶಸ್ಸು ಪಡೆದಿದ್ದಾರೆ. ಹಲವಾರು ಉದಾಹರಣೆಗಳದಾವ. ಸಾವೆಯಿಂದ ಕೂಡ ಮಧುಮೇಹ ಮಿಶ್ರಣವನ್ನು ತಯಾರು ಮಾಡುವಂಥ ತಂತ್ರಜ್ಞಾನ ಇದೆ. ಆಮೇಲೆ ಕ್ರೀಡಾಪಟುಗಳಿಗಾಗಿ ವಿಶೇಷವಾಗಿ ಸಾವೆ ಆಧಾರಿತ ಕ್ರೀಡಾ ಮಿಶ್ರಣವನ್ನು ಕೂಡ ಮಾಡ್ತಾ ಇದ್ದಾರೆ. ಆಮೇಲೆ ಈ ಸಿರಿಧಾನ್ಯಗಳು ಏನದಾವಲ್ಲ, ಇದು ನಮ್ಮ ಒಂದು ಆರೋಗ್ಯ ಕಾಪಾಡುವಲ್ಲಿ ಬಹಳ ಮಹತ್ವದ ಪಾತ್ರ ವಹಿಸ್ತಾವ. ನಮ್ಮ ಹಿಂದಿನ ಕಾಲದಲ್ಲಿ ಎಲ್ಲರೂ ಹಲವಾರು ಥರ ಸಿರಿಧಾನ್ಯಗಳನ್ನು ಬಳಸ್ತಿದ್ರು. ರಾಗಿ ಇರ್ಬೋದು, ನವಣೆ ಇರ್ಬೋದು, ಸಾವೆ ಇರ್ಬೋದು, ಬರಗಿರ್ಬೋದು, ಊದ್ಲಿರ್ಬೋದು, ಅಥವಾ ಹಾರಕ ಇರ್ಬೋದು. ಈ ಥರನಾಗಿ ಹಲವಾರು ಸಿರಿಧಾನ್ಯಗಳನ್ನು ದಿನನಿತ್ಯದಲ್ಲಿ ನಮ್ಮ ಹಿರಿಯರು ಬಳಸ್ತಿದ್ರು. ಇತ್ತೀಚಿನ ದಿನಗಳಲ್ಲಿ ಈ ಒಂದು ನಮ್ಮ ಜೀವನ ಶೈಲಿ ಬದಲಾಗಿರೋದ್ರಿಂದ ಆಹಾರ ಪದ್ಧತಿ ಕೂಡ ಬದಲಾಗಿದೆ. ಹೀಗಾಗಿ ಈ ಸಿರಿಧಾನ್ಯಗಳನ್ನು ಯಾರೂ ಹೆಚ್ಚಾಗಿ ಬಳಸ್ತಾ ಇಲ್ಲ. ಅವನ್ನು ಬಳಸ್ಬೇಕಂತ ಹೇಳಿ ಅದರಿಂದ ಅದಕ್ಕಾಗಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿರ್ತೀವಿ. ಹಲವಾರು ತರಬೇತಿ ಕಾರ್ಯಕ್ರಮಗಳು ಕೂಡ ನಾವು ಹಮ್ಮಿಕೊಂಡಿರ್ತೀವಿ. ನಿಧಾನವಾಗಿ ಎಲ್ಲ ಜನರಿಗೆ ಈ ಸಿರಿಧಾನ್ಯಗಳ ಮಹತ್ವ ಕೂಡ ಗೊತ್ತಾಗ್ತಾ ಇದೆ. ಪ್ರತಿ ದಿವಸ ಒಂದಿಲ್ಲ ಒಂದು ಸಿರಿಧಾನ್ಯವನ್ನು ನಮ್ಮ ಆಹಾರದಲ್ಲಿ ಬಳಸಿದರೆ ನಮ್ಮ ಆರೋಗ್ಯವನ್ನು ನಾವು ಇನ್ನೂ ಹೆಚ್ಚಿನ ಇದರಲ್ಲಿ ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ. ಅದೇ ಥರನಾಗಿ ಜೋಳದಿಂದ ಕೂಡ ಅರಳು ಮಾಡಿ ಅದನ್ನೊಂದು ಆರೋಗ್ಯ ಮಿಶ್ರಣ ಮಾಡುವಂಥ ತಂತ್ರಜ್ಞಾನ ಲಭ್ಯವಿದೆ. ಆಮೇಲೆ ಕೆಂಪು ಜೋಳದ ಬಿಸ್ಕಿಟ್ ತಂತ್ರಜ್ಞಾನ ಲಭ್ಯವಿದೆ. ಆಮೇಲೆ ಕೆಂಪು ಜೋಳದ ಉಪ್ಪಿಟ್ಟು ಮಿಶ್ರಣ ಮಾಡುವಂಥ ತಾಂತ್ರಿಕತೆಯನ್ನು ಆಲ್ರೆಡಿ ನಮ್ಮ ಎಷ್ಟೋ ಜನರಿಗೆ ಲಭ್ಯ ಆಗಿದೆ. ಅದರಿಂದ ಅದನ್ನು ಉಪಯೋಗ ಕೂಡ ಮಾಡ್ತಾ ಇದ್ದಾರೆ. ಆಮೇಲೆ ನವಣೆಯಿಂದ ಉಂಡಿ ತಯಾರು ಮಾಡೋದು, ಲಾಡು ತಯಾರು ಮಾಡೋದು, ಆಮೇಲೆ ನವಣೆ ಚಕ್ಲಿ ಮಾಡೋದು, ಸಾವೆ ನಿಪ್ಪಟ್ಟು, ನವಣೆ ಹುರಕ್ಕಿ ಹೋಳಿಗೆ, ಸಿರಿಧಾನ್ಯಗಳ ಹಪ್ಪಳ, ನವಣೆ ಶಾವಿಗೆ, ಊದಲು ಆರೋಗ್ಯ ಮಿಶ್ರಣ, ಹಾರಕ ಬಿಸ್ಕಿಟು, ಹಾರಕ ಕೊಬ್ಬರಿ ಬಿಸ್ಕಿಟು, ಊದಲು ಕೊಬ್ಬರಿ ಬಿಸ್ಕಿಟು, ಆಮೇಲೆ ಬಕ್ಕ ಗೋಧಿ ತಂದು ಹೊಸ ಒಂದು ಬಂದಿದೆ ಈ ಒಂದು ತಳಿ, ಇದರ ಕೂಡ ಭಾಳ ಆರೋಗ್ಯಕ್ಕೆ ಭಾಳ ಅನುಕೂಲ ಆದಂಥ ಒಂದು ಬೆಳೆ ಇದು. ಇದರಿಂದ ಕೂಡ ಗೋಧಿ ಉಪ್ಪಿಟ್ಟು ಮಿಶ್ರಣ, ಬಕ್ ಗೋಧಿ ಬಿಸ್ಕಿಟು, ಬಕ್ ಗೋಧಿ ಪಾಯಸ ಮಿಶ್ರಣ, ಬಕ್ ಗೋಧಿ ಲಾಡು, ಇದು ನೋಡಲಿಕ್ಕೆ ದ್ವಿದಳ ಧಾನ್ಯ ಇದ್ದಂಗೆ ಇರುತ್ತೆ ರೀ, ಬಟ್ ಒಳಗಡೆ ಕಪ್ಪು ಕಾಳು ಇರ್ತಾವ, ಅದಕ್ಕೆ ಬಕ್ ವೀಟದ ಕರೀತಾರೆ. ಈ ಗೋಧಿ ಇದಕ್ಕೆ ಸಂಬಂಧಪಟ್ಟಂತ ಇರೋದ್ರಿಂದ ಅದಕ್ಕೆ ಬಕ್ ವೀಟದ ಕರೀತಾರೆ. ಇತ್ತೀಚಿನ ದಿನಗಳಲ್ಲಿ ಪೋಷಕಾಂಶಗಳು ಆರೋಗ್ಯ ಸಂಬಂಧಿತ ಅಂಶಗಳಿಂದಾಗಿ ಭಾಳಷ್ಟು ಅದು ಪ್ರಸಿದ್ಧಿ ಆಗ್ತಾ ಇದೆ. ಭಾಳಷ್ಟು ಜನರು ಕೂಡ ಅದನ್ನ ಬಕ್ ವೀಟ್ ಬೆಳೀತಾ ಇದ್ದಾರೆ. ಆಮೇಲೆ ನವಣೆ ಸೂಪ್ ಮಿಶ್ರಣ ಮಾಡಿದ್ದಾರೆ. ಈಗ ಕೆಲವು ಜನ ಸೂಪ್ ಕುಡಿಯೋದಿರ್ತದಲ್ಲ, ಕೊನೆಗೆ ಸೂಪ್ ಕುಡಿ ಮಾಡಿಕೊಂಡು ಕೂಡ ಈ ನವಣೆಯಿಂದ ಒಂದು ಸೂಪ್ ಮಿಶ್ರಣವನ್ನು ಅಭಿವೃದ್ಧಿ ಮಾಡಿದ್ದಾರೆ. ಆಮೇಲೆ ಸಾವೆ ದಿಢೀರ್ ಪಾಯಸ ಮಿಶ್ರಣ, ನಮಗೆ ದಿಢೀರಾಗಿ ಇನ್ಸ್ಟಂಟ್ ಆಗಿ ಪಾಯಸ ಮಾಡ್ಬೇಕಂದ್ರೆ ಅದು ಕೂಡ ಲಭ್ಯ ಇದೆ ನಮಗೆ, ಸಾವೆ ದಿಢೀರ್ ಪಾಯಸ ಮಿಶ್ರಣ. ಆಮೇಲೆ ಸಾವೆ ಶಂಕರಪೋಳಿ, ಊದಲು ಇಡ್ಲಿ ಮಿಶ್ರಣ, ಹಾರಕ ಪಾಸ್ತಾ, ಬರಗು ದೋಸಾ ಮಿಶ್ರಣ, ಕೊರಲೆ ಲಾಡು ಮಿಶ್ರಣ, ಆಮೇಲೆ ಕೊರಲೆ ಕೋಕೋ ಬಿಸ್ಕಿಟ್ ತಯಾರಿಸುವಂತ ತಂತ್ರಜ್ಞಾನ, ಈ ಎಲ್ಲ ತಂತ್ರಜ್ಞಾನಗಳು ನಮ್ಮ ಒಂದು ಆಹಾರ ಇದರಲ್ಲಿ ಲಭ್ಯ ಅದಾವ. ಡಾಕ್ಟರ್ ವೇಸ್ ಪಾಟೀಲ್ ಅವರೇ, ನೋಡಿ ಕೇಳ್ತಾ ಇದ್ರೆ ಬಹಳ ಸಂತೋಷ ಆಗುತ್ತೆ. ನಮ್ಮ ರೈತ ಬಾಂಧವರಿಗೆ ಏನಾಗುತ್ತೆ, ಇವತ್ತು ಬೆಳೆ ಬೆಳೆದ ನಂತರ ಹೆಂಗಾರ ಒಟ್ಟು ಮಾರಾಟ ಮಾಡಿ ನಾವು ಲಾಭ ತಗೊಂಡ್ಬಿಡೋಣ, ಅಷ್ಟು ಎಷ್ಟು ಬರ್ತಾರೆ ತೊಗೊಂಡೋಗ್ಬಿಡೋಣ ಅಂತ ವಿಚಾರ ಮಾಡ್ತಾರೆ. ಆದ್ರೆ ಖಂಡಿತ ನೋಡಿ ಈ ತರ ಸಂಸ್ಕರಣೆ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಒಂದಕ್ಕೆ ಹತ್ತು ಪಟ್ಟು ಬರ್ತದೆ ರೀ. ಇದನ್ನ ನಮ್ಮ ಇತ್ತೀಚಿನ ರೈತ ಬಾಂಧವರು ಅರ್ಥ ಮಾಡ್ಕೋತಾ ಇದ್ದಾರೆ. ಅವಾಗಲೂ ಕೂಡ ಈ ಸಾಮಾಜಿಕ ಜಾಲತಾಣಗಳನ್ನು ನೋಡ್ತೀವಲ್ಲ ನಾವು, ಈಗ ನೋಡ್ರಿ ಕಬ್ಬು ಮಾರ್ಬಹುದು, ಆದ್ರೆ ಅದನ್ನೇ ಬೆಲ್ಲ ಮಾಡಿದ್ದು, ಬೆಲ್ಲದನ್ನ ಅದನ್ನ ಒಂಥರ ಚಾಕ್ಲೇಟ್ ಮಾಡಬಹುದು, ಮೌಲ್ಯವರ್ಧನೆ ಮಾಡಿ, ಮೌಲ್ಯವರ್ಧನೆ ಮಾಡೋದು ಬಹಳ ಮುಖ್ಯ ಅದ ನೋಡಿ. ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಈ ತರ ಮೌಲ್ಯವರ್ಧನೆ ಮಾಡೋದನ್ನ ಕಲಿಸಿದರೆ ಖಂಡಿತವಾಗಿ ಕೂಡ ಆರ್ಥಿಕವಾಗಿ ನಾವು ಸಬಲರಾಗ್ತೀವಿ. ಇದು ನಮ್ಮ ರೈತ ಬಾಂಧವರು ತಿಳ್ಕೊಳ್ಬೇಕು. ಈ ಒಂದು ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದ ಓದಿದಂತ ವಿದ್ಯಾರ್ಥಿಗಳು ಇದನ್ನು ಹೆಚ್ಚು ಹೆಚ್ಚು ಪ್ರಚಾರ ಮಾಡಲಿ ಅಂತ ಆಸೆ ಮಾಡ್ತಾ. ಜನಸಾಮಾನ್ಯರಿಗೆ ಈ ಒಂದು ಅದರ ಬಗ್ಗೆ ಮಾಹಿತಿ ಮತ್ತು ತಂತ್ರಜ್ಞಾನ ಸಿಗ್ಬೇಕ್ರಿ. ಈಗ ಬಹಳ ಮುಖ್ಯವಾಗಿ ನೋಡ್ರಿ, ಈಗ ಮಾನವ ವಿಕಾಸ ಅನ್ನೋದು ಬಹಳ, ನಾವು ನಮ್ಮ ಅಜ್ಜ ಅವ್ರ ಅಜ್ಜ ಎಲ್ಲ ಹೆಂಗಿದ್ರು, ಅವಾಗೆಲ್ಲ ಸಾಕಷ್ಟು ಭೂಮಿ ಸಾವಯವ ಅಂಶ ಇತ್ತು, ಅಲ್ಲಿ ಎತ್ತು ಆಕಳ ಎಮ್ಮಿ ದನ ಆಮೇಲೆ ಈ ಕುರಿ ಅಂದರೆ ಸಾಕಷ್ಟು ಪ್ರಾಣಿಗಳೊಡನೆ ಜೀವನ ಮಾಡ್ತಿದ್ರು. ಹೀಗಾಗಿ ಅವರ ಪ್ರಾಣಿಗಳ ಸೇವೆ ಮಾಡುವಂಥದ್ದು, ಆಮೇಲೆ ಪ್ರಾಣಿಗಳಿಂದ ಬಂದಂಥ ಈ ತ್ಯಾಜ್ಯ ವಸ್ತುವನ್ನು ಅದು ಸಾವಯವ ಅಂಶವಾಗಿ ಭೂಮಿಗೆ ಉಪಯೋಗ ಮಾಡುವಂಥದ್ದು. ಹೀಗಾಗಿ ಕೃಷಿ ಕುಟುಂಬ 100-90% ಇತ್ತು ಮೊದಲು. ಆದ್ರೆ ಈಗ ಏನಾಗಿದೆ, ಕೃಷಿ ಕುಟುಂಬಗಳು ನಿಧಾನವಾಗಿ ಕಡಿಮೆ ಆಗ್ತಾ ಇವೆ. ಆದ್ರೆ ತಯಾರಿಲ್ರಿ. ಆಮೇಲೆ ಮುಖ್ಯವಾಗಿ ನಮ್ಮ ಆರೋಗ್ಯ ಯಾಕೆ ಕ್ಷೀಣಿಸ್ತಾ ಇದೆ ಅಂದ್ರೆ ನಮ್ಮ ಭೂಮಿಯ ಆರೋಗ್ಯ ಕ್ಷೀಣಿಸ್ತಾ ಇದೆ, ನಮ್ಮ ಮಣ್ಣು ಆರೋಗ್ಯದಾಯಕವಾಗಿಲ್ಲ, ಅದೇ ನಮ್ಮ ದೇಹವನ್ನು ಪ್ರತಿನಿಧಿಸ್ತಾ ಇದೆ. ಯಾಕಂದ್ರೆ ಈ ಮಣ್ಣನ್ನು ಸಂರಕ್ಷಣೆ ಮಾಡ್ಕೊಳ್ಬೇಕಾದ ನಮ್ಮ ಜವಾಬ್ದಾರಿ ಅದ. ಹೀಗಾಗಿ ಇವತ್ತು ನೋಡ್ರಿ ನಮ್ಮ ರೈತ ಬಾಂಧವರು ಸಾಕಷ್ಟು ಕುಟುಂಬ ಸಂಪನ್ಮೂಲ ನೋಡಿದ್ರೆ ಅವ್ರದ್ದು ಬಹಳ ಇಳಿಮುಖವಾಗಿದೆ. ಎಲ್ಲೋ ದೊಡ್ಡ ದೊಡ್ಡ ರೈತರು ಕೆಲವೊಂದಿಷ್ಟು ಬಿಟ್ಟರೆ ಸಾಕಷ್ಟು ರೈತ ಬಾಂಧವರು ಜೀವನ ಬಹಳ ಕಷ್ಟ ಆಗಿದೆ. ಇವತ್ತು ನಾವು ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ, ಅನ್ನದಾತ ಅಂತ ಹೇಳ್ತೀವಿ, ಆದರೆ ಅನ್ನದಾತನ ಬದುಕು ದುಸ್ತರ ಆಗಿದೆ. ಅದಕ್ಕೆ ಈ ಒಂದು ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದೊಳಗೆ ಈ ಒಂದು ಮಾನವ ವಿಕಾಸ ಸರಣಿ ಏನಿದೆ, ಹೇಗಿದ್ದ ಹೇಗಾದ, ಅದನ್ನ ವಿದ್ಯಾರ್ಥಿಗಳಿಗೆ ಕರೆಸ್ತೀರಿ ಅಂದ್ರೆ ಅದರಿಂದ ನಾವು ಇತಿಹಾಸದಿಂದ ಪಾಠ ಕಲಿಯೋದು ಬಹಳ ಮುಖ್ಯದ. ಈಗ ನಿಧಾನವಾಗಿ ನಮ್ಮ ಒಂದು ಸಾವಯವದತ್ತ ನಮ್ಮ ಜನ ಮುಂದ್ ಬರ್ತಾ ಇದ್ದಾರೆ, ಸಾಕಷ್ಟು ಸಂರಕ್ಷಿತ ಬೇಸಾಯಗಳನ್ನು ಮಾಡ್ತಾ ಇದ್ದಾರೆ. ಸೊ ಅದು ಅಂದ್ರೆ ಅದು ಒಂದು ಸಮಾಧಾನಕರ ವಿಷಯ. ಎಷ್ಟೋ ತಾಂತ್ರಿಕವಾಗಿ ಮುಂದುವರೆದಂತಹ ವಿದ್ಯಾರ್ಥಿಗಳು ಕೂಡ ಅಂದ್ರೆ ಈ ಸಾಫ್ಟ್ವೇರ್ ಉದ್ಯಮದಲ್ಲಿ ಕೆಲಸ ಮಾಡಿ ಅಂದ್ರೆ ಬೇಜಾರ ಇಲ್ಲಿ ಬಂದು ಕೃಷಿ ಮಾಡಿ ಯಶಸ್ಸು ಗಳಿಸ್ತಾ ಇದ್ದಾರೆ. ಎಲ್ಲ ಮಾಹಿತಿಗಳನ್ನ ಈ ಕೃಷಿ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದೊಳಗೆ ಲಭ್ಯ ಅದ. ಅಂದ್ರೆ ಒಬ್ಬ ಯಶಸ್ವಿ ರೈತರ ಒಂದು ಯಶೋಗಾಥೆಗಳನ್ನ ನೋಡಿದ್ರೆ ಮತ್ತೆ ಮಹಿಳೆ ಎಷ್ಟು ಪ್ರಾಮುಖ್ಯವಾಗಿದ್ದಾಳೆ. ಇವತ್ತು ಒಂದು ಕುಟುಂಬದ ಸಂಪನ್ಮೂಲ ಜಾಸ್ತಿ ಆಗ್ಬೇಕಾದ್ರೆ ಮಹಿಳೆ ಏನು, ಮಹಿಳೆಗೆ ಎಂಥ ಒಂದು ಸ್ವಾತಂತ್ರ್ಯ ಕೊಡಬೇಕು, ಆಮೇಲೆ ಪುರುಷರಾದರೂ ಕೂಡ ಒಂದು ಕುಟುಂಬ ಸಂಪನ್ಮೂಲ ಚದುರದಂಗೆ ನೋಡ್ಕೊಳ್ಳೋದು ಬಹಳ ಮುಖ್ಯದ. ಒಟ್ಟಾರೆಯಾಗಿ ಒಂದು ಕುಟುಂಬ ನೆಮ್ಮದಿಯಿಂದ ಇರಬೇಕಾದ್ರೆ ಏನು ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದ ಪಾತ್ರ ಏನದ, ಅಂದರೆ ಏನು ವಿದ್ಯಾರ್ಥಿಗಳಿಗೆ ಕಲಿಸ್ತೀರಿ, ಅದು ಆ ಮೂಲಕ ನಮ್ಮ ಸಮಾಜವನ್ನು ತಲುಪ್ತದೆ, ಆ ಬಗ್ಗೆ ವಿಸ್ತೃತವಾದ ಮಾಹಿತಿ ಮಾಡ್ಕೊಡ್ಬೋದಾ ಡಾಕ್ಟರ್? ಅವಶ್ಯವಾಗಿ. ಈಗ ಎಲ್ಲರಲ್ಲಿ ಸಂಪನ್ಮೂಲಗಳು ಇರ್ತಾವ, ಅವುಗಳನ್ನು ನಾವು ಸದುಪಯೋಗ ಮಾಡ್ಕೋಬೇಕು ಮತ್ತು ಅವುಗಳನ್ನು ಪರಿಣಾಮಕಾರಿಯಾಗಿ ನಾವು ಉಪಯೋಗ ಮಾಡಿಕೊಂಡ್ರೆ ನಾವು ಮಾಡುವ ಒಂದು ಯಾವುದೇ ಇರ್ಬೋದು, ಕೃಷಿ ಇರ್ಬೋದು ಅಥವಾ ಬೇರೆ ಯಾವುದೇ ಇದ್ರೂ ಕೂಡ ನಮ್ಮಲ್ಲಿರುವಂಥ ಸಂಪನ್ಮೂಲಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೋಬೇಕಾಗ್ತದೆ. ಆಮೇಲೆ ಈ ಒಂದು ನಿಟ್ಟಿನಲ್ಲಿ ಹೇಳಬೇಕಂದ್ರೆ ಕುಟುಂಬ ಸಂಪನ್ಮೂಲ ನಿರ್ವಹಣೆ ಭಾಳ ಮಹತ್ವದ್ದು. ಯಾಕಂದರೆ ಎಲ್ಲರಲ್ಲಿಯೂ ಎಲ್ಲ ಸಂಪನ್ಮೂಲ ಇರುವುದಿಲ್ಲ, ಆದರೆ ಇದ್ದ ಸಂಪನ್ಮೂಲಗಳನ್ನೇ ನಾವು ಹೆಚ್ಚು ಚೆನ್ನಾಗಿ ಬಳಸ್ಕೊಂಡು ಯಶಸ್ಸು ಪಡಲಿಕ್ಕೆ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಕುಟುಂಬ ಸಂಪನ್ಮೂಲ ನಿರ್ವಹಣೆ ಒಂದು ಏನು ವಿಭಾಗ ಇದೆ, ಈ ಒಂದು ದಿಶೆಯಲ್ಲಿ ಭಾಳಷ್ಟು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ ಅವರು. ನಮ್ಮ ವಿಜ್ಞಾನಿಗಳು ಎಲ್ಲ ಹಳ್ಳಿ ಹಳ್ಳಿ ಹೋಗ್ತಾರೆ. ಆಮೇಲೆ ನಮ್ಮಲ್ಲಿ ಒಂದು ಅಖಿಲ ಭಾರತ ಪ್ರಾಯೋಜಿತ ಒಂದು ಸಂಶೋಧನಾ ಕೇಂದ್ರ ಕೂಡ ಇದೆ ನಮ್ಮಲ್ಲಿ. ಅದು ಇದಕ್ಕಾಗಿ ಸಂಬಂಧಪಟ್ಟದ್ದು. ಅದು ಫಾರ್ಮ್ ವುಮನ್ ಅಂತ ಹೇಳ್ತೇವೆ ನಾವು, ಅಥವಾ ವುಮನ್ ಇನ್ ಅಗ್ರಿಕಲ್ಚರ್ ಅಥವಾ ಕೃಷಿಯಲ್ಲಿ ಮಹಿಳೆ ಅಂತ ಹೇಳ್ತೇವಲ್ಲ, ಆ ಒಂದು ಇದರ ಸಂಶೋಧನೆ ಕೂಡ ನಡೀತಾ ಇದೆ. ಆ ಒಂದು ನಮ್ಮ ವಿಜ್ಞಾನಿಗಳು ಹಳ್ಳಿಗಳಿಗೆ ಹೋಗಿ ತಾವು ಅಭಿವೃದ್ಧಿಪಡಿಸಿದ ತಂತ್ರಜ್ಞಾನಗಳನ್ನು ಮಹಿಳೆ ಕೃಷಿಯಲ್ಲಿ ಇದ್ದಾಗ ಸಬಲರಾಗಿದ್ದಾಗ ಖಂಡಿತವಾಗಿ ಕೃಷಿ ಮಹಿಳೆಯ ಪಾತ್ರ ಕೂಡ ಕೃಷಿಯಲ್ಲಿ ಬಹಳ ಇದೆ ರೀ. ಯಾಕಂದ್ರೆ ಪ್ರತಿಯೊಂದು ಕೃಷಿ ಚಟುವಟಿಕೆಗಳಿಗೆ ಮಹಿಳೆಯರು ಬೇಕೇ ಬೇಕು, ಅದು ಯಾವುದೇ ಚಟುವಟಿಕೆ ಇರಲಿ ಅದು ಮಹಿಳೆಗಳಿರಲಾರ್ದ ಇರಲ್ಲ. ಆಮೇಲೆ ನಾವೇನು ವುಮನ್ ಎಂಪವರ್ಮೆಂಟ್ ಅಥವಾ ಒಂದು ಹೆಣ್ಣು ಮಕ್ಕಳ ಮಹಿಳೆಯರ ಒಂದು ಸಬಲೀಕರಣ ಅಂತ ಹೇಳ್ತೀವಲ್ಲ, ಅದರಲ್ಲಿ ಕೂಡ ಈ ಒಂದು ಅಂಶ ಬಹಳ ಮಹತ್ವದ್ದು. ಹೀಗಾಗಿ ತಾವು ಹೇಳಿದಂಗೆ ಈಗೇನಾಗ್ಬಿಟ್ಟಿದೆ, ಹವಾಮಾನ ಬದಲಾವಣೆ ಅನ್ಬೋದು ಅಥವಾ ನಮ್ಮ ಒಂದು ಜೀವನ ಶೈಲಿ ಇರ್ಬೋದು, ಹೀಗಾಗಿ ಮೊದಲನೇ ಮಳೆ ಬೆಳೆ ಆಗ್ತಾ ಇಲ್ಲ, ಒಂದು ವರ್ಷ ಹೆಚ್ಚಾಗ್ತದೆ, ಒಂದು ವರ್ಷ ಕಡಿಮೆ ಆಗ್ತದೆ. ಹೀಗಾಗಿ ರೈತರು ಕೃಷಿಯೇ ಮಾಡಬೇಕು ಬಿಡಬೇಕು ಅನ್ನೋ ಒಂದು ಕೌಲ್ದಾರಿಯಲ್ಲಿ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ನಾವು ಏನು ಮಾಡ್ಬೇಕಂದ್ರೆ ನಮ್ಮ ಒಂದು ಕೃಷಿ ಪದ್ಧತಿಗಳನ್ನು ಬದಲಾವಣೆ ಮಾಡ್ಕೋಬೇಕು. ನಾವು ರೂಟೀನ್ ಆಗಿ ಏನು ನಾವು ಮಾಡ್ತಾ ಇದ್ದೀವಿ ಅದನ್ನು ಬಿಟ್ಟು ಹೊಸ ಹೊಸ ಬೆಳೆಗಳನ್ನು ಬೆಳೆಯೋದು, ಹೊಸ ಆವಿಷ್ಕಾರ. ವಿಶೇಷವಾಗಿ ಸಿರಿಧಾನ್ಯಗಳ ಬಗ್ಗೆ ಹೇಳ್ಬೇಕಂದ್ರೆ ಅವಕ್ಕೆ ಎಲ್ಲಿದ ಮಹತ್ವ ಬಂದ್ಬಿಟ್ಟಿದೆ. ಹಲವಾರು ಸಿರಿಧಾನ್ಯಗಳು ತಾವು ನಂಬಲಿಕ್ಕಿಲ್ಲ, ಕೆಲವೊಂದು ವಿರಳ ಸಿರಿಧಾನ್ಯಗಳು ಪ್ರತಿ ಕಿಲೋಕ್ಕೆ 200-300 ರೂಪಾಯಿ ಮಾರಾಟ ಆಗ್ತಿದ್ದಾರೆ. ಈಗ ಕೊರಲೆ ಇರ್ಬೋದು, ಹಾರಕ ಇರ್ಬೋದು, ಬರಗಿರ್ಬೋದು, ಅವು ಅತ್ಯಂತ ವಿರಳವಾದಂಥ ಸಿರಿಧಾನ್ಯಗಳು, ನಮ್ಮ ಒಂದು ಆರೋಗ್ಯಕ್ಕೆ ಭಾಳ ಅನುಕೂಲ ಮಾಡಿಕೊಡುವಂಥವು. ಹೀಗಾಗಿ ನಮ್ಮ ಒಂದು ಇದು ಏನು ಈ ಭಾಗಿದೆ ಅಲ್ಲ, ಇದು ನಮ್ಮದು ಕುಟುಂಬ ಸಂಪನ್ಮೂಲ ನಿರ್ವಹಣೆ, ಅಲ್ಲಿ ಕೂಡ ಹಲವಾರು ತಂತ್ರಜ್ಞಾನಗಳನ್ನು ಅವರು ಅಭಿವೃದ್ಧಿಪಡಿಸಿ ರೈತರಿಗೆ ಒದಗಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಹೇಳಬೇಕಂದ್ರೆ ಸೌರಶಕ್ತಿ ಆಧಾರಿತ ಕುಕ್ಕರ್, ಅದನ್ನೊಂದು ನಮ್ಮ ಈ ವಿಭಾಗದವರು ಅಭಿವೃದ್ಧಿಪಡಿಸಿ ಗ್ರಾಮೀಣ ಮಟ್ಟದಲ್ಲಿ ಭಾಳಷ್ಟು ಅದನ್ನು ಜನಪ್ರಿಯ ಮಾಡಿದ್ದಾರೆ. ಬರೀ ಸೂರ್ಯನ ಬೆಳಕಿನಲ್ಲೇ ನೀವು ಅಕ್ಕಿ ಅಥವಾ ಬೇಳೆ ಹಾಕಿಟ್ಬಿಟ್ರೆ ಅದು ಸೂರ್ಯನ ಒಂದು ಶಾಖವನ್ನು ಹಿರ್ಕೊಂಡು ನಮಗೆ ಕುಕ್ಕರ್ನಲ್ಲಿ ಮಾಡಿದಂಥ ಅಡುಗೆನೇ ತಯಾರಾಗ್ತದೆ. ಅದೇ ಥರನಾಗಿ ಹೂಗಳ ತ್ಯಾಜ್ಯದಿಂದ ನೈಸರ್ಗಿಕ ಬಣ್ಣ ತಯಾರಿಸುವ ತಂತ್ರಜ್ಞಾನವನ್ನು ಕೂಡ ಅಭಿವೃದ್ಧಿಪಡಿಸಿದ್ದಾರೆ. ಅದರಿಂದ ನಾವು ಆ ಒಂದು ನೈಸರ್ಗಿಕ ಬಣ್ಣಗಳನ್ನು ನಾವು ಬೇರೆ ಬೇರೆ ಉದ್ದೇಶಗಳಿಗೆ ಬಳಸಲಿಕ್ಕೆ ಸಾಧ್ಯ ಇದೆ. ಒಟ್ಟಾರೆ ಹೇಳಬೇಕಂದ್ರೆ ನಮ್ಮ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಬೇಕು. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರದಿಂದ ಕೂಡ ಹಲವಾರು ಸವಲತ್ತುಗಳನ್ನು ಒದಗಿಸಿಕೊಡ್ತಾ ಇದ್ದಾರೆ. ಸ್ತ್ರೀ ಸ್ವಸಹಾಯ ಗುಂಪುಗಳು, ಆಮೇಲೆ ಅವರಿಗೆ ಭಾಳಷ್ಟು ಇದು ಕೊಡ್ತಾ ಇದ್ದಾರೆ. ಹೀಗಾಗಿ ಹಲವಾರು ಸ್ವಸಹಾಯ ಗುಂಪುಗಳು ಇಂದು ನಾವು ನೋಡ್ತಾ ಇದ್ದೀವಿ. ಅವರೆಲ್ಲ ತಮ್ಮ ಕಾಲುವೆಳೆ ನಿಂತುಕೊಂಡು ಎಷ್ಟೊಂದು ಯಶಸ್ಸು ಪಡೆದಾರಂದ್ರೆ ಹಲವಾರು ಯಶೋಗಾಥೆಗಳದಾವ. ಬಹಳ ಸಂತೋಷ ಡಾಕ್ಟರ್ ವೇಸ್ ಪಾಟೀಲ್ ಅವರು. ಕೃಷಿ ಮೇಳದೊಳಗೂ ಕೂಡ ನಾವು ನೋಡಿದ್ವಿ ರೀ, ಕೃಷಿ ಸಖಿ ಆಗಿರ್ಬೋದು. ಡಾಕ್ಟರ್ ವೇಸ್ ಪಾಟೀಲ್ ಅವರೇ, ಈಗ ಮೊನ್ನೆ ಕೃಷಿ ವಿಶ್ವವಿದ್ಯಾಲಯದೊಳಗೆ ನಾವು ವಿಚಾರ ಮಾಡಿದಾಗ ಅಲ್ಲಿ ಒಂದು ವಿಶೇಷವಾಗಿ ಕೃಷಿ ಸಖಿಯರು ಪಶುಪಾಲನೆ ಮಾಡೋದು ಹೇಗೆ ಅನ್ನೋದನ್ನು ಇವತ್ತು, ಯಾಕಂದ್ರೆ ಪಶುಪಾಲನೆ ಮಾಡೋದು ಮರೆತುಬಿಟ್ಟಿವಿ ನಾವು, ಅದನ್ನ ನಾವು ಮತ್ತೆ ಪುನರುಜ್ಜೀವನ ಮಾಡಬೇಕು ಅಂದ್ರೆ ಈ ತರ ಸಖಿಯರು ಕೂಡ ನಮ್ಮ ಮಹಿಳೆಯರಿಗೆ ಸಾಕಷ್ಟು ಮಾಹಿತಿ ನೀಡ್ತಾ ಇದ್ದಾರೆ. ಮತ್ತೆ ಅವರು ಯಶಸ್ವಿಯಾಗಿ ಗ್ರಾಮೀಣ ಭಾಗದೊಳಗೆ ಇದನ್ನ ಸಂಚರಿಸಿ ಅವರಿಗೆ ಒಂದು ಜಾಗೃತಿ ಮಾಡೋ ಸಾಕಷ್ಟು ಕೆಲಸ ಮಾಡಿದ್ದಾರೆ ಕೃಷಿ ಸಖಿಯರಾಗಿರ್ಬೋದು. ನೋಡ್ರಿ, ಸಮುದಾಯ ವಿಜ್ಞಾನ ನೋಡ್ರಿ ಎಷ್ಟು ಚೆನ್ನಾಗಿ ಒಂದು ಸಮಾಜ ಬದಲಿ ಮಾಡೋ ನಿಟ್ಟಿನೊಳಗ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತದೆ ಅನ್ನೋದಕ್ಕೆ ಸಖಿ ಮತ್ತೆ ಕೃಷಿ ಸಖಿಯರೇ ನಿದರ್ಶನಗಳು. ಮುಖ್ಯವಾಗಿ ಇನ್ನೊಂದು ಡಾಕ್ಟರ್ ವಿ ಎಸ್ ಪಾಟೀಲ್ ಅವರೇ, ಯಾಕೆ ನಮ್ಮ ವಸ್ತ್ರಗಳು ಬಹಳ ಮುಖ್ಯ, ನಾವು ಹೆಂಗ್ ಕಾಣಬೇಕು ಅನ್ನೋದನ್ನ ನಿರ್ಧರಿಸ್ತಾವೆ. ಹೀಗಾಗಿ ವಸ್ತ್ರಗಳ ಮೇಲೆ ನಮ್ಮ ವ್ಯಾಮೋಹ ಬಹಳ. ಮತ್ತೆ ಉಡುಪು ವಿನ್ಯಾಸ ಕೂಡ ಈಗ ಸಾಕಷ್ಟು ವೈವಿಧ್ಯಮಯವಾಗಿ ಬಂದದ ಅಂತಾರಾಷ್ಟ್ರೀಯ ಮಟ್ಟದೊಳಗೆ. ಯಾಕಂದ್ರೆ ಗ್ಲೋಬಲೈಸೇಷನ್ ಆದ್ಮೇಲೆ ನಾವು ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಸಾಕಷ್ಟು ಬದಲಾವಣೆಯನ್ನು ನೋಡ್ತಾ ಇದ್ದೀವಿ, ಮತ್ತೆ ವಿನ್ಯಾಸಗಳಲ್ಲಿ ವೈವಿಧ್ಯತೆ ಕಾಣ್ತಾ ಇದೆ. ಈ ವಸ್ತ್ರ ಮತ್ತು ಉಡುಪು ಒಂದು ವಿಶಿಷ್ಟವಾಗಿತ್ತು ಅಂದ್ರೆ ಅದನ್ನ ಮಾರುಕಟ್ಟೆ ಮಾಡ್ಲಿಕ್ಕೆ ಸಾಧ್ಯ ಆತಂದ್ರೆ ನಮ್ಮ ರೈತ ಮಹಿಳೆಯರಿಗೆ ಅಥವಾ ರೈತರಿಗೆ ಹೆಚ್ಚು ಲಾಭದಾಯಕವಾಗಿರುವಂತಹದ್ದು ಇದು ವಸ್ತ್ರ ಮತ್ತು ಉಡುಪು ವಿನ್ಯಾಸದ ಒಂದು ವಿಭಾಗ. ಈ ಕುರಿತಂತೆ ಹೊಸ ಹೊಸ ಒಂದು ವಿಚಾರಗಳು, ಹೊಸ ಹೊಸ ಒಂದು ತಾಂತ್ರಿಕತೆಗಳು ಇಲ್ಲಿ ಇವೆ. ಆ ಕುರಿತಂತೆ ನಮ್ಮ ರೈತ ಬಾಂಧವರಿಗೆ ಈ ಮಾಹಿತಿ ಮಾಡಿಕೊಡ್ಬೋದಾ? ಅವಶ್ಯವಾಗಿ. ವಸ್ತ್ರ ಮತ್ತು ಉಡುಪು ವಿನ್ಯಾಸ ವಿಭಾಗ ಏನಿದೆ ನಮ್ಮಲ್ಲಿ, ಅದು ಕೂಡ ಬಹಳಷ್ಟು ಹೊಸ ಹೊಸ ಡಿಸೈನ್ ಮಾಡೋದ್ರಲ್ಲಿ ಹೊಸ ಒಂದು ಆವಿಷ್ಕಾರಗಳನ್ನು ಮಾಡಿದೆ. ಅದರಲ್ಲಿ ಪ್ರಮುಖವಾಗಿ ಹೇಳಬೇಕಂದ್ರೆ ನಮ್ಮ ಈ ವಸ್ತ್ರ ಮತ್ತು ಉಡುಪು ವಿಭಾಗದವರು ನೈಸರ್ಗಿಕ ಬಣ್ಣದ ಹತ್ತಿ ಬಟ್ಟೆಗಳನ್ನು ತಯಾರಿಸುವ ತಂತ್ರಜ್ಞಾನವನ್ನು ಅವರು ಆವಿಷ್ಕಾರ ಮಾಡಿ ಬಹಳಷ್ಟು ಈ ಬಟ್ಟೆ ಅಥವಾ ಏನೋ ಟೆಕ್ಸ್ಟೈಲ್ ಇಂಡಸ್ಟ್ರಿ ಅವರಿಗೆ ಒದಗಿಸಿದ್ದಾರೆ. ಆಮೇಲೆ ವಿಕಿರಣ ನಿರೋಧಕ ರೈತ ಮಹಿಳೆಯರ ವಸ್ತ್ರಗಳನ್ನು ತಯಾರು ಮಾಡುವಂಥ ಒಂದು ತಂತ್ರಜ್ಞಾನವನ್ನು ಕೂಡ ನಮ್ಮ ಕೃಷಿ ಮಹಿಳೆಯರಿಗೆ ಒದಗಿಸಿದ್ದಾರೆ. ಈ ಒಂದು ವಿಕಿರಣ ನಿರೋಧಕ ಬಟ್ಟೆಗಳನ್ನು ಹಾಕ್ಕೊಂಡ್ರೆ ಚರ್ಮವನ್ನು ನಾವು ವಿಕಿರಣಗಳಿಂದ ರಕ್ಷಣೆ ಮಾಡ್ಕೋಬೋದು, ಎಂಥ ಬಿಸಿಲಲ್ಲಿ ಕೂಡ ಕೆಲಸ ಮಾಡಲಿಕ್ಕೆ ನಮ್ಮ ಕೃಷಿ ಮಹಿಳೆಯರಿಗೆ ಸಾಧ್ಯ ಆಗ್ತದೆ. ಆಮೇಲೆ ಬಾಳೆಕಾಂಡದಿಂದ ಮೊಳಕೆ ಹಾಳೆಗಳನ್ನು ಅಥವಾ ಜರ್ಮಿನೇಷನ್ ಪೇಪರ್ ಅಂತ ಹೇಳ್ತೀವಿ ಅವಳು ತಯಾರಿಸೋದು, ಮತ್ತೆ ಬಾಳೆ ನಾರಿನಿಂದ ಕೂಡ ಈಗ ಬಟ್ಟೆಗಳನ್ನು ತಯಾರು ಮಾಡ್ತಾ ಇದ್ದಾರೆ, ಅದು ಕೂಡ ಒಂದು ಹೊಸ ಒಂದು ಆವಿಷ್ಕಾರ. ಆಮೇಲೆ ನೈಸರ್ಗಿಕ ಬಣ್ಣಗಳನ್ನು ನಾವು ನಮ್ಮ ಈ ವಸ್ತ್ರಗಳಲ್ಲಿ ಅಥವಾ ಬಟ್ಟೆ ತಯಾರಿಕೆಯಲ್ಲಿ ಆ ಥರ ನಾವು ಉಪಯೋಗ ಮಾಡೋದು, ಚೆಂಡು ಹೂವಿನಿಂದ ಬಣ್ಣ ತೆಗಿತಾರೆ. ಅದೇ ಥರನಾಗಿ ಹಲವಾರು ಇದರಿಂದ ಈಗ ಅಡಿಕೆಯಿಂದ ಏನೊಂದು ಇದು ಬರ್ತದೆ ಅದರಿಂದ ಕೂಡ ನಾವು ನೈಸರ್ಗಿಕ ಬಣ್ಣ ಬಳಸಿ ಹಲವಾರು ವೈವಿಧ್ಯಮಯವಾದ ವಸ್ತ್ರಗಳನ್ನು ತಯಾರು ಮಾಡಲಿಕ್ಕೆ ಸಾಧ್ಯ ಇದೆ. ಈ ಥರನಾಗಿ ಮತ್ತೆ ಅವರು ಇನ್ನೊಂದು ಹೇಳಬೇಕಂದ್ರೆ ಕೈಮಗ್ಗ, ಇದಕ್ಕೆ ಬಹಳಷ್ಟು ಮಹತ್ವ ಕೊಡ್ತಾ ಇದ್ದಾರೆ. ಅಲ್ಲಿ ನಮ್ಮಲ್ಲಿ ಕೂಡ ಕೈಮಗ್ಗದ ಬಗ್ಗೆ ತರಬೇತಿ ಇರ್ತದೆ, ಆಮೇಲೆ ಉಡುಪುಗಳನ್ನು ತಯಾರು ಮಾಡುವಂಥ ತರಬೇತಿ ಕೂಡ ಅವ್ರು ಕೊಡ್ತಾ ಇದ್ದಾರೆ. ಹೀಗಾಗಿ ಹಲವಾರು ಗ್ರಾಮೀಣ ಮಟ್ಟದ ಮಹಿಳೆಯರು ಬಂದು ಆ ತರಬೇತಿ ತಗೊಂಡು ಸಾಕಷ್ಟು ಜನ ಯಶಸ್ಸು ಪಡೆದಿದ್ದಾರೆ. ಹೀಗಾಗಿ ಅದು ಕೂಡ ನಮ್ಮ ಒಂದು ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದ ಒಂದು ವಿಶಿಷ್ಟ ಕೊಡುಗೆ ಅಂತ ಹೇಳ್ಬೋದು. ಡಾಕ್ಟರ್ ವಿ ಎಸ್ ಪಾಟೀಲ್ ಅವರೇ, ಬಹಳ ವಿಸ್ತೃತವಾಗಿ ಚರ್ಚೆ ಮಾಡಿದ್ವಿ ನಾವು. ತಾವು ಹಿರಿಯ ಪ್ರಾಧ್ಯಾಪಕರು, ಕೃಷಿ ವಿಶ್ವವಿದ್ಯಾಲಯದೊಳಗೆ ಸಾಕಷ್ಟು ಅನುಭವ ಇದೆ. ಕೃಷಿ ವಿದ್ಯಾರ್ಥಿಗಳಿಗೆ ಬಹಳ ಒಂದು ಉತ್ತೇಜನ ನೀಡುವ ನಿಟ್ಟಿನೊಳಗೆ, ಅವ್ರಿಗೆ ಒಂದು ಅರಿವು ನೀಡುವ ನಿಟ್ಟಿನೊಳಗೆ, ಇವತ್ತು ಅರಿವೆ ಗುರು ಅಂತ ಹೇಳ್ತೀವಿ, ಅಂದರೆ ಅರಿವು ನೀಡಿ ಅವರಿಗೆ ಒಂದು ಜೀವನದೊಳಗೆ ಯಶಸ್ಸಿನ ಸೋಪಾನ ಹತ್ತುವಂಥ ವಿಚಾರ. ಯಾಕಂದರೆ ಇವತ್ತು ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಯಾವಾಗಲೂ ಕೂಡ ಸಶಕ್ತರಾಗಿ ಜೀವನದಲ್ಲೇ ಯಶಸ್ಸನ್ನು ಕಂಡವರಿದ್ದಾರೆ. ತಾವು ಅದಕ್ಕೆ ಸಾಕ್ಷಿಯಾಗಿದ್ದೀರಿ. ಡಾಕ್ಟರ್ ವಿ ಎಸ್ ಪಾಟೀಲ್ ಅವರೇ, ಈ ವಿಸ್ತರಣೆ ಇರ್ಬೋದು, ಸಂವಹನ ಇರ್ಬೋದು, ಇದು ಬಹಳ, ಯಾಕಂದ್ರೆ ಯಾವಾಗಲೂ ನಾವು ಎಕ್ಸ್ಟೆನ್ಷನ್ ಅಂದರೆ ಕೂಡ ಒಂದು ಅಭಿವೃದ್ಧಿ ಆಗಬೇಕು ಅಂದರೆ ಎಕ್ಸ್ಟೆನ್ಷನ್ ಮಾಡಬೇಕಾಗುತ್ತೆ. ಆಮೇಲೆ ಒಂದು ಸಂವಹನವನ್ನು ಬೆಳೆಸುವ ನಿಟ್ಟಿನೊಳಗೂ ಕೂಡ ಬಹಳ ನಾವು ಪ್ರಗತಿಪರವಾಗಿ ಕೆಲಸ ಮಾಡಬೇಕಾಗುತ್ತೆ. ಯಾಕಂದರೆ ಸಂವಹನ ಇದ್ದಾಗ ಮಾತ್ರ ಒಂದು ಅಭಿವೃದ್ಧಿ ಕಾಣುತ್ತೆ. ಅದನ್ನು ಬಹಳ ವಿಸ್ತೃತವಾಗಿ ತಾವು ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದೊಳಗೆ ಯಶಸ್ವಿಯಾಗಿ ಅನುಷ್ಠಾನ ಮಾಡಿರಿ. ಮತ್ತು ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯ 50 ವರ್ಷ ಆಚರಿಸೋದು ಬಹಳ ಅಭಿಮಾನದ ಸಂಗತಿ. ಈ ನಿಟ್ಟಿನೊಳಗೆ ನಮ್ಮ ರೈತ ಬಾಂಧವರಿಗೆ ಹೇಗೆ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದ ಒಂದು ಲಾಭವನ್ನು ಪಡ್ಕೊಳ್ಬೇಕು, ತಮ್ಮ ವಿದ್ಯಾರ್ಥಿಗಳನ್ನು ವಿಶೇಷವಾಗಿ ಮಹಿಳಾ ವಿದ್ಯಾರ್ಥಿಗಳನ್ನು ಈ ಒಂದು ಮಹಾವಿದ್ಯಾಲಯಕ್ಕೆ ಕಳಿಸಲಿಕ್ಕೆ ಸಾಧ್ಯ ಆದರೆ ಖಂಡಿತವಾಗಿ ಕೂಡ ತಮ್ಮ ಮನೆಯೂ ಅಭಿವೃದ್ಧಿ ಆಗ್ತದೆ, ಮತ್ತು ಆ ವಿದ್ಯಾರ್ಥಿಗಳಿಗೆ ಉತ್ತಮ ಭವಿಷ್ಯ ಇರ್ತದೆ. ಸಮುದಾಯನೇ ಒಂದು ಎರಡು ಮಾತುಗಳನ್ನು ಒಂದು ಪ್ರೋತ್ಸಾಹದಾಯಕವಾಗಿ ಹೇಳ್ಬೋದಾ ನಮ್ಮ ರೈತ ಬಾಂಧವರಿಗೆ? ಅವಶ್ಯವಾಗಿ. ಈ ಒಂದು ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯ ಗ್ರಾಮೀಣ ಮಟ್ಟದಲ್ಲಿ ನಮ್ಮ ರೈತರಿಗೆ, ರೈತ ಮಹಿಳೆಯರಿಗೆ ಬಹಳಷ್ಟು ಅನುಕೂಲ ಮಾಡಿಕೊಡುವಂಥ ಒಂದು ವಿದ್ಯಾಲಯ ಅಂತ ಹೇಳ್ಬೋದು. ಈಗ ಕಳೆದ ಒಂದು 50 ವರ್ಷದ ನಾವು ನೋಡಿದಾಗ ಸುಮಾರು 1000+ ವಿದ್ಯಾರ್ಥಿಗಳು ಈ ನಮ್ಮ ಒಂದು ಮಹಾವಿದ್ಯಾಲಯದಿಂದ ಪದವಿ ತಗೊಂಡು ತಮ್ಮ ಜೀವನದಲ್ಲಿ ಒಳ್ಳೆ ಒಳ್ಳೆ ಸಾಧನೆಗಳು ಕೂಡ ಮಾಡಿದ್ದಾರೆ. ಎಷ್ಟೋ ಜನ ಕೈಗಾರಿಕೆ ಅಥವಾ ಉದ್ಯಮದಾರರಾಗಿದ್ದಾರೆ, ಎಷ್ಟೋ ಜನ ತಮ್ಮ ಜೀವನದಲ್ಲಿ ಹೆಚ್ಚಿನ ಒಂದು ಇದು ಪಡ್ಕೊಂಡು ಒಂದು ಸಮಾಜದಲ್ಲಿ, ಸಮುದಾಯದಲ್ಲಿ ಹೆಚ್ಚಿನ ಒಂದು ಇದರಲ್ಲಿದ್ದಾರೆ ಅವರೆಲ್ಲ ಸ್ಥಾನದಲ್ಲಿ. ಆಮೇಲೆ ನಮ್ಮ ಈ ವಿದ್ಯಾರ್ಥಿಗಳು ತಮ್ಮ ಗ್ರಾಮೀಣ ಇದಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿರುವಂಥ ಸಮಸ್ಯೆಗಳಿಗೆ ಸ್ಪಂದಿಸಿ ಅವ್ರಿಗೆ ಯಾವ ಒಂದು ಕೃಷಿ ಬಗ್ಗೆ ಏನಾದರೂ ಸಹಾಯ ಬೇಕಿದ್ರೆ ಅಥವಾ ಈ ಕೌಟುಂಬಿಕ ಸಮಸ್ಯೆಗಳಿದ್ರೆ, ಆಮೇಲೆ ನಮ್ಮ ಈ ಒಂದು ಮಾನವ ವಿಕಾಸ ಕುಟುಂಬ ಅಧ್ಯಯನ ವಿಭಾಗ ಇದೆ, ಅವರು ಇವನ್ ನಮ್ಮ ರೈತಾಪಿ ಜನರಲ್ಲಿರುವಂತ ಮಾನಸಿಕ ಸಮಸ್ಯೆಗಳು ಕೂಡ ಅವರು ಹೋಗಲಾಡಿಸಿ ಅವರು ಮಾನಸಿಕವಾಗಿ ಕೂಡ ಸದೃಢ ಆಗಿರುವಂಗೆ ನೋಡ್ಕೋತಾರ. ಆಮೇಲೆ ತಾಯಂದಿರಿಗೆ ವಿಶೇಷವಾಗಿ ನಮ್ಮ ಈ ಮಾನವ ವಿಕಾಸ ವಿಭಾಗದವರು ಜಿಂಕ್ ಆಧಾರಿತ ಗುಳಿಗೆಗಳನ್ನು ತಯಾರು ಮಾಡಿ ತಾಯಂದಿರಿಗೆ ಕೊಡೋದ್ರಿಂದ ತಾಯಿಯೇ ಎದೆ ಹಾಲು ವೃದ್ಧಿಸುವುದು ಕಂಡು ಬಂದಿದೆ. ಆಮೇಲೆ ಮಕ್ಕಳ ಒಂದು ವಿಕಾಸಕ್ಕಾಗಿ ನಮ್ಮಲ್ಲೇನೆ ಒಂದು ಮಕ್ಕಳಿಗಾಗಿ ಒಂದು ನರ್ಸರಿ ಇಟ್ಕೊಂಡಿದ್ದೆ ನಾವು, ಶಿಶುಪಾಲನಾ ಟೈಪ್. ಆ ಒಂದು ನರ್ಸರಿಯಲ್ಲಿ ಅಲ್ಲಿರುವಂತಹ ಸಿಬ್ಬಂದಿ ಹೆಚ್ಚು ಮುತುವರ್ಜಿ ವಹಿಸಿ ಸಣ್ಣ ಮಕ್ಕಳ ಒಂದು ವ್ಯಕ್ತಿತ್ವ ಕೂಡ ವಿಕಸನ ಆಗಲಿ ಅನ್ನೋ ದೃಷ್ಟಿಯಿಂದ ಅವರಿಗೆ ಹಲವಾರು ರೀತಿಯಲ್ಲಿ ಅವ್ರನ್ನ ತಯಾರು ಮಾಡ್ತಾ ಇದ್ದಾರೆ. ಹೀಗಾಗಿ ಅವರು ಮಾನಸಿಕವಾಗಿ ದೈಹಿಕವಾಗಿ ಸದೃಢ ಆಗ್ತಾ ಇದ್ದಾರೆ. ಬಹಳ ಸಂತೋಷ ಡಾಕ್ಟರ್ ವಿಎಸ್ ಪಾಟೀಲ್ ಅವರ. ಇದುವರೆಗೆ ವಿಸ್ತೃತವಾಗಿ ತಾವು ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿ, ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದ ಡೀನ್ ಆಗಿ ಬಹಳ ವಿಸ್ತೃತವಾದ ಅನುಭವ ಉಳ್ಳಂಥವ್ರು. ತಮ್ಮ ಒಂದು ಮಾತುಗಳು ಸಾಕಷ್ಟು ಪ್ರೇರಣಾದಾಯಕ ಆಗಿವೆ. ಇವತ್ತು ಖಂಡಿತವಾಗಿ ಕೂಡ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಾಗಿ ಜೀವನದೊಳಗೆ ಸಮಾಜದೊಳಗೆ ಒಂದು ಯಾವುದೇ ಸಮಸ್ಯೆಯನ್ನು ಯಾವುದೇ ಸವಾಲನ್ನು ಸಶಕ್ತವಾಗಿ ಎದುರಿಸಿ ಒಂದು ಅತ್ಯುತ್ತಮ ಸಂವಹನದ ಮೂಲಕ ಪರಿಹಾರ ಕಂಡುಕೊಳ್ಳೊಳಗೆ ವಿದ್ಯಾರ್ಥಿಗಳಾಗಲಿ ರೈತ ಬಾಂಧವರಾಗಲಿ ಪ್ರಯತ್ನ ಮಾಡ್ಬೋದು. ಏನು ಹೊಸ ಹೊಸ ತಾಂತ್ರಿಕತೆಗಳು ಏನಿದೆ ವಿಶೇಷವಾಗಿ, ಯಾಕಂದರೆ ಇವತ್ತು ಆಹಾರ ಸಂಸ್ಕರಣೆ ಇರ್ಬೋದು, ಕುಟುಂಬ ನಿರ್ವಹಣೆ ಇದು, ವಸ್ತ್ರಗಳ ಒಂದು ವಿನ್ಯಾಸ ಇರ್ಬೋದು, ಎಲ್ಲದರಲ್ಲಿ ಕೂಡ ಹೊಸ ತಾಂತ್ರಿಕತೆಗಳಿದೆ. ನೋಡ್ರಿ ಶಿಶುಪಾಲನಾ ಕೇಂದ್ರಗಳು ಅವು ಕೂಡ ಅಂದರೆ ಮಕ್ಕಳ ಒಂದು ಆರೋಗ್ಯ ಕಾಯ್ದುಕೊಳ್ಳೋ ನಿಟ್ಟಿನೊಳಗೆ ಕೂಡ ಭಾಳ, ಮತ್ತು ಮಾನಸಿಕ ಆರೋಗ್ಯ ವಿಶೇಷವಾಗಿ ಮಕ್ಕಳ ಆರೋಗ್ಯ ಕಾಪಾಡಿಕೊಳ್ಳೋ ನಿಟ್ಟಿನೊಳಗೆ ಕೂಡ ಭಾಳ ತಾಯಿಯ ಪಾತ್ರ ಬಹಳ ಅದ. ಹೀಗಾಗಿ ಸ್ವಾಗತಾರ್ಹ ಕೆಲಸವನ್ನ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯ ಮಾಡ್ತಾ ಇದೆ. ಅಭಿನಂದನೆಗಳು ಸಲ್ಲಿಸ. ಇಲ್ಲಿವರೆಗೆ ವಿಸ್ತೃತವಾಗಿ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದಲ್ಲಿರುವಂತಹ ಹೊಸ ಹೊಸ ತಾಂತ್ರಿಕತೆಗಳು ಹೇಗೆ ನಮ್ಮ ರೈತ ಬಾಂಧವರಿಗೆ ಸಹಕಾರಿಯಾಗಿವೆ ಅನ್ನೋದನ್ನ ವಿಸ್ತೃತವಾಗಿ ಮಾಹಿತಿ ನೀಡಿದ್ದೀರಾ. ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ಕೃಷಿ ಶೋಧನೆ ಸಾಧನೆ ಈ ಪ್ರಾಯೋಜಿತ ಕಾರ್ಯಕ್ರಮದೊಳಗೆ ಭಾಗವಹಿಸಿ ಮಾಹಿತಿ ನೀಡಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳು. ಪ್ರೊಫೆಸರ್ ವಿ ಎಸ್ ಪಾಟೀಲ್ ಅವರೇ, ಥ್ಯಾಂಕ್ ಯು. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯ ಹಾಗೂ ಹೊಸ ತಾಂತ್ರಿಕತೆಗಳು ಈ ಕುರಿತು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಸಮುದಾಯ ವಿಜ್ಞಾನ ವಿಭಾಗದ ನಿವೃತ್ತ ಡೀನ್ ಆದಂತಹ ಡಾಕ್ಟರ್ ವಿಎಸ್ ಪಾಟೀಲ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ ಸ್ವಾವಲಂಬಿ ಸಮಗ್ರ ಕೃಷಿ ಸಾವಯವಕ್ಕೆ ಸಾಟಿ ಏನು, ಹಾಲು ಹೈನು ಕಾಡು ಜೇನು, ಜೋಳ ಗೋಧಿ ಕಡಲೆ ಹತ್ತಿ ಹಲಸು ಮಾವು ಚಿಕ್ಕು ಬಿತ್ತಿ ಮಾರುಕಟ್ಟೆ ಒಡೆಯನಾಗು ಜೀವನದಿಯ ಜಯಿಸಿ ಬೀಗು ಕೃಷಿ ಶೋಧನೆ ಸಾಧನೆ ಬದುಕಿಗದೆ ಬೋಧನೆ ಬದುಕಿಗದೆ ಬೋಧನೆ. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೊಳೀನ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಈಗ ತುಮಕೂರು ರಾಜು ಮತ್ತು ಸಂಗಡಿಗರಿಂದ ಕೋಲಾಟದ ಪದಗಳನ್ನು ಆಲಿಸೋಣ. ತಿಂಗಳೇ ತಿಂಗಳಿಗೆ ಚಂದ ನಂಜನ ಗೂಡು ಗಂಧ ತುಂಬಿದೆ ಗುಡಿಗೆಲ್ಲ, ಗಂಧ ತುಂಬಿದೆ ಗುಡಿಗೆಲ್ಲ, ಗಂಧ ತುಂಬಿದೆ ಗುಡಿಗೆಲ್ಲ, ನಂಜುಂಡ ಕಳಸ ತುಂಬಿದೆ ಗಿಡಿಗೊಂಡು, ಕಳಸ ತುಂಬಿದೆ ಗಿಡಿಗೊಂಡು. ತಂದಾನಿ ತಾನೋ ತಾನಿ ತಂದಾನ, ತಂದಾನಿ ತಾನೋ ತಾನಿ ತಂದಾನ, ತಂದಾನಿ ತಾನೋ ತಾನಿ ತಂದಾನ, ತಂದಾನಿ ತಾನೋ ತಾನಿ ತಂದಾನ. ಎಪ್ಪತ್ತು ಗೌದಕ್ಕೆ ನೆಪ್ಪು ನಂಜನ ಗೂಡು ಹಿಪ್ಪೆಯ ತೋಪು ಹೊಳೆತಾಲು, ಹಿಪ್ಪೆಯ ತೋಪು ಹೊಳೆತಾಲು, ಹಿಪ್ಪೆಯ ತೋಪು ಹೊಳೆತಾಲು, ಒಳ್ಳೇದು ಅಪ್ಪ ನಂಜುಂಡ ನೆಲಗೊಂಡ, ಅಪ್ಪ ನಂಜುಂಡ ನೆಲಗೊಂಡ. ತಂದಾನಿ ತಾನೋ ತಾನಿ ತಂದಾನ, ತಂದಾನಿ ತಾನೋ ತಾನಿ ತಂದಾನ, ತಂದಾನಿ ತಾನೋ ತಾನಿ ತಂದಾನ, ತಂದಾನಿ ತಾನೋ ತಾನಿ ತಂದಾನ. ನಂಜನ್ನ ಗೂಡಲ್ಲಿ ನಮಗ್ಯಾರು ನೆಂಟಾರು ನಂಜಪ್ಪ ಸ್ವಾಮಿ ಹಿರಿಯಣ್ಣ ನಂಜಪ್ಪ ಸ್ವಾಮಿ ಹಿರಿಯಣ್ಣ ನಂಜಪ್ಪ ಸ್ವಾಮಿ ಹಿರಿಯಣ್ಣ ಇದ್ದಾಗ ಮುಂದೋಗಿ ಹೊರಜಿ ಹಿಡಿದೇವು ಮುಂದೋಗಿ ಹೊರಜಿ ಹಿಡಿದೇವು ತಂದಾನಿ ತಾನೋ ತಾನಿ ತಂದಾನ ತಂದಾನಿ ತಾನೋ ತಾನಿ ತಂದಾನ ತಂದಾನಿ ತಾನೋ ತಾನಿ ತಂದಾನ ತಂದಾನಿ ತಾನೋ ತಾನಿ ತಂದಾನ ನಂಜನ್ನ ಗೂಡಲ್ಲಿ ನಾಲ್ಕೈದು ಬಾಗಿಲು ನಂದಿ ಕೋಲೈದು ಪಟವೈದು ನಂದಿ ಕೋಲೈದು ಪಟವೈದು ನಂಜಪ್ಪನ ಮಂಗಾಳಾರುತಿ ಹದಿನೈದು ಮಂಗಾಳಾರುತಿ ಹದಿನೈದು ತಂದಾನಿ ತಾನೋ ತಾನಿ ತಂದಾನ ತಂದಾನಿ ತಾನೋ ತಾನಿ ತಂದಾನ ತಂದಾನಿ ತಾನೋ ತಾನಿ ತಂದಾನ ತಂದಾನಿ ತಾನೋ ತಾನಿ ತಂದಾನ ನಿಂಬೆ ಹಣ್ಣಿನ ಪೂಜೆ ತುಂಬೆ ಹೂವಿನ ಗಮನ ಇಂದು ನಂಜುಣ್ಣ ಗುಡಿಯಲ್ಲಿ ಇಂದು ನಂಜುಣ್ಣ ಗುಡಿಯ ಬಾಗಿಲು ಮುಂದೆ ಜಂಗಮರ ಗಮನ ನಿಲುಭಾರ ಜಂಗಮರ ಗಮನ ನಿಲುಭಾರ ತಂದಾನಿ ತಾನೋ ತಾನಿ ತಂದಾನ ತಂದಾನಿ ತಾನೋ ತಾನಿ ತಂದಾನ ತಂದಾನಿ ತಾನೋ ತಾನಿ ತಂದಾನ ತಂದಾನಿ ತಾನೋ ತಾನಿ ತಂದಾನ ಎಡದಲ್ಲಿ ಅಯ್ಯನ್ನ ತೇರು ಬಲದಲ್ಲಿ ಅಮ್ಮನ್ನ ತೇರು ರಾಟೇಳಿ ತೇರು ಕೈ ತೇರು ರಾಟೇಳಿ ತೇರು ಕೈಗೊಂಬೆ ತೇರು ಹರಿದೋ ನಂಜಯ್ಯನ ಎಡಬಲಕ್ಕೆ ಹರಿದೋ ನಂಜಯ್ಯನ ಎಡಬಲಕ್ಕೆ